ಐವತ್ತಾರನೇ ಶ್ಲೋಕ ಪಾಠ. ಯಾವದ್ಧೀತು ಫಲಾವೇಶಃ ಸಂಸಾರಸ್ತಾವದಾಯತಃ ಕ್ಷೀಣೇ ಹೇತು ಫಲಾವೇಶೀ ಸಂಸಾರಂ ನ ಪ್ರಪದ್ಯತಿ. ಕಾರಣ ಮತ್ತು ಫಲ ಕಾರ್ಯ. ಕಾರಣ ನಾನು ಕರ್ತ, ಕಾರ್ಯ ಇದು ನನ್ನ ಕರ್ಮದ ಫಲ ಅನ್ನುವ ಯಾವ ಅಭಿಮಾನ ನಮ್ಮೆಲ್ಲರ ಜೊತೆ ಇದೆಯೋ ಅಲ್ಲಿವರೆಗೂ ಸಂಸಾರ ಹೀಗೆ ಮುಂದೆ. ತಾತ್ಪರ್ಯ 307ನೇ ಭಾಷ್ಯದ ತಾತ್ಪರ್ಯ ಇದು ಏನು ಅಂದರೆ, ಅಲ್ಲ 305 ಐವತ್ತಾರನೇ ಶ್ಲೋಕ. ಸಂಸಾರ ತಾವದ್ ಆಯತಃ, ಅಲ್ಲಿವರೆಗೂ ಎಲ್ಲಿವರೆಗೂ ಅಭಿಮಾನ ಇರ್ತದೋ ಅಲ್ಲಿವರೆಗೂ ಸಂಸಾರ ಜಕ್ಕೊಂಡು ಹೋಗ್ತದೆ. ಆಯತಃ ದೀರ್ಘವಾಗಿ ತಗೊಂಡು ಹೋಗ್ತದೆ, ಕೊನೆ ಮುಟ್ಟೋದಿಲ್ಲ. ಏನಾದರೆ ತಾನು ಕಾರಣ ಅನ್ಕೋತಾನೆ, ಏನೇ ಫಲ ಬಂದರೂ ಅದು ತನ್ನದು ಅನ್ಕೋತಾನೆ. ಹೇತು ಅಂದರೆ ಕಾರಣ. ಫಲ ಅಂದರೆ ಕಾರ್ಯ. ಈ ಕಾರಣ ಕಾರ್ಯಗಳಲ್ಲಿ ಅಭಿಮಾನವನ್ನು ಹೊಂದಿದ ಇವನು ಸಂಸಾರವನ್ನು ದೀರ್ಘವಾಗಿ ತಗೊಂಡು ಹೋಗ್ತಾನೆ. ಎಷ್ಟು ದೀರ್ಘವಾಗಿ ಹೋಗ್ತಾನಪ್ಪ? ಯಾವದ್ ಹೇತು ಫಲಾವೇಶ, ಎಲ್ಲಿಯವರೆಗೂ ಈ ಪ್ರಕಾರವಾದಂತಹ ಅಭಿಮಾನ, ಅಹಂ ಕರ್ತ ಅಹಂ ಭೋಕ್ತ, ಒಳ್ಳೆಯದಾಗಲಿ ಕೆಟ್ಟದಾಗಲಿ, ಧರ್ಮ ಆಗಲಿ ಅಧರ್ಮ ಆಗಲಿ, ಧರ್ಮದಲ್ಲಿ ಅಭಿಮಾನ ಅಂದರೆ ಪುಣ್ಯಗಳ ಮೂಲಕವಾಗಿ ಪುಣ್ಯ ಲೋಕನ ಹೊಡಿತಾನೆ, ಅಧರ್ಮದಲ್ಲಿ ಅಭಿಮಾನವಾದ್ದಾದರೆ ಪಾಪಗಳ ಮೂಲಕವಾಗಿ ಪಾಪ ಲೋಕನ ಹೊಂದಾನೆ. ಈ ಪ್ರಕಾರವಾಗಿ ಹೇತು ಫಲ ಇವುಗಳಲ್ಲಿ ಅವನಿಗೆ ಅಭಿಮಾನ ಇರುವವರೆಗೂ ಸಂಸಾರ ತಾವತ ಆಯತಃ, ಸಂಸಾರವು ತನ್ನಷ್ಟ ತಾನು ಜಕ್ಕೊಂಡು ಹೋಗ್ತಾ ಇದೆ. ಕ್ಷೀಣೇ ಹೇತು ಫಲಾವೇಶ, ಹೇತು ಫಲ ಆವೇಶ ಅಂದರೆ ಅಭಿಮಾನ, ಅದು ಕ್ಷೀಣವಾಯಿತು ಅಂತ ಇಟ್ಕೊ. ಸಂಸಾರಂನ ಪ್ರಪದ್ಯತೆ, ಅವನಿಗೆ ಸಂಸಾರ ಹೊಂದಿ ಬರೋದಿಲ್ಲ, ಅವನಿಗೆ ಸಂಸಾರ ಇಲ್ಲ, ಅವನ ಹುಟ್ಟು ಸಾವುಗಳಿಲ್ಲ. ಪ್ರಶ್ನೆ ಇದು ಕ್ಷೀಣ ಆಗೋದು ಹೆಂಗೆ, ಇದು ಕ್ಷಯ ಆಗೋದು ಹೆಂಗೆ? ನನ್ನ ಬಗ್ಗೆ ನನಗಿರುವ ತಪ್ಪು ತಿಳುವಳಿಕೆಗಳು ಎಲ್ಲಿಯವರೆಗೂ ಹೋಗೋದಿಲ್ಲ ಅಲ್ಲಿವರೆಗೂ ಇದು ಕ್ಷೀಣ ಆಗುತ್ತೆ. ಏನು ತಪ್ಪು ತಿಳುವಳಿಕೆ? ನಾನು ಜೀವಾತ್ಮ, ಈ ತಪ್ಪು ತಿಳುವಳಿಕೆ, ಈ ತಪ್ಪು ತಿಳುವಳಿಕೆ ಲಕ್ಷಣಗಳೇನು? ನಾನು ಸುಖಿ, ನಾನು ದುಃಖಿ, ಕರ್ತ ಭುಕ್ತ, ಅತೃಪ್ತ ಭಾವ, ಅಲ್ಪತ್ವ ಭಾವ, ಕೊರತೆಯ ಭಾವ, ಅಭದ್ರತೆ, ಯಾರ ಲಕ್ಷಣಗಳು? ಜೀವಾತ್ಮನ ಲಕ್ಷಣ. ಈ ಜೀವಾತ್ಮನ ಈ ಲಕ್ಷಣಗಳಿಂದ ಕೂಡಿದಂಥ ನಾನು ಸತತವಾಗಿ ಹುಟ್ಟು ಸಾವುಗಳ ಮಧ್ಯದಲ್ಲಿ ನಾನು ಸಿಕ್ಕಾಕೊಂಡಿದ್ದೆ. ಇದು ಸುಳಿ ಸಂಸಾರ ಚಕ್ರ. ಈಗ ಮುಂದಿನ ಪ್ರಶ್ನೆ, ನನ್ನ ಬಗ್ಗೆ ಇದು ತಪ್ಪು ತಿಳುವಳಿಕೆ ಅಂತ ನನಗೆ ಅನ್ನಿಸ್ತಾ ಇಲ್ಲಲ್ಲ, ಅವರು ಸುಖಿ ದಿಕ್ಕಿ ಇವರು ಸುಖಿ ದಿಕ್ಕಿ ಎಲ್ಲರೂ ಅಭದ್ರಾಗಿದ್ದಾರೆ, ಎಲ್ಲರೂ ಕೊರತೆಯಿಂದ ಕುಡಿದ ಅಲ್ಪತ್ವ ಎಲ್ಲರಲ್ಲೂ ಇದೆ, ಸಹಜ ಅಲ್ವಾ? ನನಗೇನು ವಿಶೇಷನ ಇದು? ಎಲ್ಲರಲ್ಲಿದು ಸಹಜ, ಎಲ್ಲರಲ್ಲಿಯೂ ಸಹಜ ಇದೆ. ಕೆಲವರು ಮಾತ್ರ ಇದನ್ನು ವಿರೋಧಿಸ್ತಾರೆ. ಒಪ್ಪೋದಿಲ್ಲ ಇದು ನಮ್ಮ ಸಹಜತೆ ಅಂತ. ಇಲ್ಲಲ್ಲ, ಒಪ್ಕೋತಾರಲ್ಲ ಎಲ್ಲರೂ. ಅದಕ್ಕೆ ತಾನೇ ಅವರು ಶ್ರೀಮಂತರಾಗೋ ಪ್ರಯತ್ನ ಮಾಡೋದು. ಒಪ್ಪುತ್ತಾರಲ್ಲ, ಹಂಗಲ್ಲ, ಸಹಿಸೋದಿಲ್ಲ. ಇಲ್ಲಲ್ಲ, ಸಹಿಸ್ಕೊಂಡರೆ ನಾನು ಸಹಿಸ್ಕೊಂಡಿಲ್ವೋ, ಈಗ 70 ವರ್ಷ 80 ವರ್ಷ 90 ವರ್ಷ ನಾನು ಸಹಿಸ್ಕೊಂಡಿಲ್ವೋ, ಹಾಗೆ ಅವರು ಸಹಿಸ್ಕೊತಾರೆ. ಅನಿವಾರ್ಯತೆಯ ಅನಿವಾರ್ಯತೆಯಿಂದ ಕೂಡಿ ಸಹಿಸ್ಕೊಂಡಿದ್ದಾರೋ, ಏನು ಸಹಿಸಿಕೊಳ್ಳುವುದು ಸಹಜವೋ? ಮತ್ತೊಂದು ದಾರಿ ಕಾಣ್ತಾ ಇಲ್ಲ, ಅದನ್ನು ಇಟ್ಕೊಂಡಾರಷ್ಟೇ. ಏನನ್ನ ಅತೃಪ್ತ ಭಾವವನ್ನು ವಿರೋಧಿಸ್ತಾರೆ. ಯಾಕೆ ವಿರೋಧಿಸ್ತಾರೆ? ಏಕೆಂದರೆ ಅದು ಅವರ ಸಹಜತೆ ಅಲ್ಲ, ಅದವರ ಸಹಜತೆ ಅಲ್ಲ, ಅದು ಅವರ ಸಹಜತೆ ಅಲ್ಲ, ಆದ್ದರಿಂದ ಅದನ್ನು ವಿರೋಧಿಸ್ತಾರೆ. ಹಾಗಾದರೆ ಅವರ ಸಹಜತೆ ಏನು? ಏನೇ ಇದ್ರೂ ಅನುಮಾನದಿಂದ ಸಿದ್ಧ ಮಾಡಲಿಕ್ಕಾಗ್ತದೆ, ಏನು ಅದರ ವಿರುದ್ಧ. ಅಭದ್ರತೆಯನ್ನು ವಿರೋಧಿಸ್ತೇನೆ, ಅದರ ವಿರುದ್ಧ ಭದ್ರನು ನಾನು. ದುಃಖವನ್ನು ವಿರೋಧಿಸ್ತೇನೆ, ಅದರ ವಿರುದ್ಧ ಆನಂದವು ನಾನು. ಅಜ್ಞಾನನ ವಿರೋಧಿಸ್ತೇನೆ, ತೃಪ್ತ ಭಾವವು ನಾನು. ಈ ಅರಿವು ನಿನಗಿಲ್ಲಲ್ಲ, ಈ ಅರಿವು ನಿನಗಿಲ್ಲಲ್ಲ, ಅದನ್ನು ಅಜ್ಞಾನ ಅಂತ ಕರೀತು. ಆದರೆ ಈ ಕೇತು ಫಲಗಳಲ್ಲಿ ಅಭಿಮಾನವನ್ನು ಹೊಂದುವುದಕ್ಕೆ ಕಾರಣ ಸ್ವರೂಪದ ಅಜ್ಞಾನ. ಅವು ಕ್ಷೀಣ ಆಗಬೇಕು ಅಂದರೆ ಏನು ಕ್ಷೀಣ ಆಗಬೇಕು? ಅಜ್ಞಾನ ಕ್ಷೀಣ. ಅಜ್ಞಾನ ಕ್ಷೀಣ ಹೇಗಾಗ್ತದೆ? ಜ್ಞಾನದಲ್ಲ. ಸಬ್ಜೆಕ್ಟ್ ಕಂಪ್ಲೀಟ್. ಜ್ಞಾನದಲ್ಲಿ ಕ್ಷಯ. ಸೊ ಇವನೇನು ಮಾಡಬೇಕು ಅಂದ್ರೆ, ಈಗ ಹೇತು ಫಲಗಳ ಜೋರು, ಅದರ ಪ್ರೆಷರ್ ಏನಿದೆ, ಹೇತು ಫಲಗಳಲ್ಲಿ ಒತ್ತಡ ಏನಿದೆ, ಆ ಒತ್ತಡ ಒಂದು ಪ್ರಮಾಣದಲ್ಲಿ ಕಡಿಮೆ ಮಾಡ್ತಾ ಹೋಗಬೇಕು, ಅದನ್ನು ನಾವು ಸಾಧನ ಅಂತ ಕರೀ. ಇನ್ನೊಂದು ಕಡೆಗೆ ಸ್ವರೂಪದಲ್ಲಿ ನಾನು ಯಾರು ಎನ್ನುವಂತಹ ಪ್ರಮಾಣ ಸಹಿತವಾದ ವಿಶಿಷ್ಟವಾದ ಉಪದೇಶ ಕ್ರಮದಲ್ಲಿ ಪ್ರಯೋಗವನ್ನು ಮಾಡುವಂತಹ ಆಚಾರ್ಯರ ಮೂಲಕವಾಗಿ ಬೋಧನೆಯನ್ನು ಪಡೆದುಕೊಂಡು ನಾನು ಅಜ್ಞಾನವನ್ನು ಕಳೆದುಕೋಬೇಕು. ಎರಡರಲ್ಲಿ ಯಾವುದು ಮಹತ್ವ? ಸಾಧನ ಮಾಡ್ಕೊಂಡು ಹೋಗೋದು ಮಹತ್ವವೋ, ಅಜ್ಞಾನವನ್ನು ಕಳೆದುಕೊಳ್ಳೋದು ಮಹತ್ವ? ಅಜ್ಞಾನವನ್ನು ಕಳೆದುಕೊಳ್ಳೋದು ಮಹತ್ವ, ಸಾಧನ ಮುಂದುವರೆಸ್ರಿ, ಸಾಧನ ಮುಂದುವರೆಸ್ರಿ, ಅದರಲ್ಲಿ ಹಿಚ್ಚಿಕಿಚ್ಚು ಬೇಡ. ಅಯ್ಯೋ ತಪ್ಪಿಡುತ್ತಲ್ಲ, ಅಯ್ಯೋ ಇದು ಮಾಡಕ್ಕೆ ಆಗ್ಲಿಲ್ಲಲ್ಲ, ಸಾಧನೆಯಲ್ಲಿ ಪಾಪ ಬುದ್ಧಿ ತಂದ್ಕೋಬಾರ್ದು. ಪ್ರಾಮಾಣಿಕವಾಗಿ ಮುಂದುವರಿಸೋಣ. ಅನಿವಾರ್ಯವಾಗಿ ಯಾವುದಾದ್ರೂ ಕುಂಠಿತವಾಗಿದ್ದಾದರೆ ಅದರ ಬಗ್ಗೆ ನೋವನ್ನು ಇಟ್ಕೋಬಾರ್ದು. ಏಕೆಂದರೆ ಚಿತ್ತಶುದ್ಧಿ ಸಾಧನ ನಿನ್ನ ಕೈಯಲ್ಲಿದೆ ವಿನಃ ಚಿತ್ತಶುದ್ಧಿ ನಿನ್ನ ಕೈ ಹೋಗಿಲ್ಲ. ಚಿತ್ತಸ್ಯ ಶುದ್ಧಯೇ ಕರ್ಮ ಅಂತ ಹೇಳಿದಾರೆ ವಿನಃ ಚಿತ್ತಸ್ಯ ಶುದ್ಧಯೇ 1000 ಕರ್ಮ ಅಂತ ಹೇಳಿಲ್ಲ, ಅಥವಾ 10,000 ಕರ್ಮ ಅಂತ ಹೇಳಿಲ್ಲ. ನೀವು ಕೌಂಟ್ ಮಾಡ್ಕೋ ಕೂತ್ಬಿಟ್ಟು ಇವತ್ತೆ 9,000 ಉಳಿತು, 8,000 ಉಳಿತು, 1,000 ಉಳಿತು, 900 ಉಳಿತು, 500 ಉಳಿತು, ಓಹೋಹೋ 100 ಉಳಿತು, ಓ 50 ಉಳಿತು, ಓಹೋ 25, 20 ಉಳಿತು, ಓಹೋಹೋ ಇನ್ನು 4 ಕರ್ಮ ಉಳಿದಾವೆ. ಏನಾಗಬೇಕದು? ಚಿತ್ತಶುದ್ಧಿ. ಹಾಗಿಲ್ಲ. ಸೊ ವಾಟ್ ಬಿಕಮ್ಸ್ ಮೋರ್ ಇಂಪಾರ್ಟೆಂಟ್ ಈಸ್ ವಸ್ತು ಉಪಲಬ್ಧಯೇ. ವಸ್ತುವನ್ನು ಗುರುತಿಸೋದು. ಏನು ವಸ್ತು ಇಲ್ಲಿ? ಆತ್ಮವಸ್ತು. ಆ ವಸ್ತುವಿನ ವಿಚಾರವಾಗಿ ಸ್ಪಷ್ಟತೆ ಇರಬೇಕು. ಅದಕ್ಕೆ ಅವರು ಹೇಳ್ತಾರೆ ಕ್ಷೀಣೆ ಹೇತು ಫಲಾವೇಶೆ ಅನ್ನೋ ಈ ಶಬ್ದದಲ್ಲಿ ಇವೆರಡೂ ತಿಳುವಳಿಕೆಗಳು ನಮಗಿರಬೇಕು. ಕರ್ತ ಭೋಕ್ತ ಅನ್ನುವ ನಮ್ಮ ಅಭಿಮಾನ ಕ್ಷೀಣವಾಗಬೇಕು. ಇದರ ಗರ್ಭದಲ್ಲಿ ಚಿತ್ತಶುದ್ಧಿ, ಕರ್ಮಯೋಗ, ಈಶ್ವರ ಭಾವ, ವಾಟ್ ಎವರ್ ಸಾಧನ ಸಾಧ್ಯ ಎಲ್ಲ ಬರ್ತಾವೆ ಇದ್ರ ಗರ್ಭದೊಳಗೆ. ಇನ್ನೊಂದೇನು ಅಂತಂದರೆ ಅಜ್ಞಾನವು ಮೂಲ, ಅಜ್ಞಾನ ಕ್ಷಯವಾಗಬೇಕು. ಅಜ್ಞಾನ ಕ್ಷಯವಾಗುವುದರ ಜೊತೆಗೆ ಜ್ಞಾನದ ಸ್ಪಷ್ಟತೆ, ನಾನು ಮುಕ್ತನೇ ಇದ್ದೇನೆ, ಪ್ರಾಪ್ತಸ್ಯ ಪ್ರಾಪ್ತಿ ಆಗೋಯ್ತು ಕೆಲಸ. ಇಷ್ಟು 56 ಶ್ಲೋಕ. ಒಂದು ಸಲ ಹೇತು ಫಲಗಳ ಅಭಿಮಾನವು ನಾಶವಾಗಿ ಬಿಟ್ಟರೆ ಅವನಿಗೆ ಸಂಸಾರ ಇಲ್ಲ. ಇದೇ ಪಟಾಕಿ ಶಬ್ದ ನಿನ್ನೆ. ಕಾರಣ ಇಲ್ಲ, ಕಾರ್ಯ ಇಲ್ಲ. ಹೇತು ಫಲ ಇಲ್ಲ, ಹೇತು ಫಲ ಅಭಿಮಾನ ಇಲ್ಲ, ಸಂಸಾರ ಇಲ್ಲ. ಮುನ್ನೂರ 8 ಭಾಷ್ಯ. ನನ್ನು ಅಜಾತ್ ಆತ್ಮನಃ ಅನ್ಯತ್ ನಾಸ್ತೇವ ತತ್ ಕಥಂ ಹೇತುಫಲಯೋಃ ಸಂಸಾರಸ್ಯ ಚ ಉತ್ಪತ್ತಿ ವಿನಾಶೌ ಉಚ್ಯೇತೆ ತ್ವಯಾ ಶೃಣು. ನಿನ್ನಿಂದ ಈ ಮಾತು ಹೇಳಲಾಗಿದೆಯಲ್ಲವೇ, ಈ ಮಾತು ಹೇಳಲಾಗಿದೆ ಏನು ಅಂತಂದರೆ ಆತ್ಮನಃ ಅಜಾತ್, ಆತ್ಮನಿಗೆ ಹುಟ್ಟು ಇಲ್ಲ. ಇಂತಹ ಹುಟ್ಟಿಲ್ಲದ ಆತ್ಮನಿಂದ ಅನ್ಯತ್ ನಾಸ್ತೇವ, ಹೊರತುಪಡಿಸಿ ಇನ್ನೊಂದು ಯಾವುದೂ ಇಲ್ಲ, ಜಗತ್ ಸಹಿತ ಇಲ್ಲ. ಇನ್ನೊಂದು ಆತ್ಮ ಇಲ್ಲ ಅಲ್ಲ, ಇನ್ನೊಂದು ಲೋಕ ಇಂತ ಅಲ್ಲ. ಆತ್ಮನ್ನು ಹೊರತುಪಡಿಸಿ ಇನ್ನೊಂದಿಲ್ಲ, ಇದರರ್ಥ ಆತ್ಮವನ್ನು ಬಿಟ್ಟರೆ ಇವನು ಸೃಷ್ಟಿ ಸಹಿತ ಇಲ್ಲ. ಅಂಥದು ಏನು ಮಾತಾಡ್ತೀರಿ ನೀವು? ಏನು ಕಥಂ ಹೇತುಫಲಯೋ ಸಂಸಾರಸ್ಯ ಉತ್ಪತ್ತಿ ವಿನಾಶ ಉಚ್ಚೇತೆ ತ್ವಯಾ, ಏನು ಮಾತಾಡ್ತೀರಿ? ಸಂಸಾರ ಉತ್ಪತ್ತಿಗೆ ಹೇತು ಫಲಗಳು ಕಾರಣ. ಎಲ್ಲಿ ತಂದೆಯಪ್ಪ ಹೇತು ಫಲ? ಇಸ್ ಇಟ್ ಅಲಾಂಗ್ ವಿತ್ ಆತ್ಮ ಆರ್ ಅದರ್ ದನ್ ಆತ್ಮ? ಹೇತು ಫಲಗಳು ಆತ್ಮನ ಜೊತೆ ಜೊತೆ ಆತ್ಮನ ಧರ್ಮಗಳಾಗಿವೆಯೋ ಅಥವಾ ಬೇರೆ ಆಗಿವೆಯೋ? ಮತ್ತು ಈಗೇನು ಹೇಳಿದ್ರೆ ಆತ್ಮನ ಬಿಟ್ಟು ಬೇರೆ ಏನೂ ಇಲ್ಲ ಅಂತ ಹೇಳಿದ್ರೆ ಇಲ್ಲೋ? ಈಗ ಹೇಳಿದ್ರಿ ಆತ್ಮನನ್ನು ಹೊರತುಪಡಿಸಿ ಬೇರೊಂದೇನೂ ಇಲ್ಲ ಅಂತ ಹೇಳಿದೆ ನೀವು. ಈಗ ಬೇರೊಂದೇನೋ ಇದೆ ಅಂತ ತೋರಿಸ್ತಾ ಇದ್ದೀರಾ? ಏನದು? ಹೇತು ಫಲ. ಅದರ ನೆಕ್ಸ್ಟ್ ಏನು? ಹೇತು ಫಲ ಅಭಿಮಾನ. ಅದರ ನೆಕ್ಸ್ಟ್ ಏನು? ಸಂಸಾರ ಪ್ರಾಪ್ತಿ. ಅದರ ನೆಕ್ಸ್ಟ್ ಏನು? ಲೋಕ ಪ್ರಾಪ್ತಿ. ಆ ಲೋಕಗಳಲ್ಲಿ ಯಾರು ಹೋಗ್ತಾರೆ? ಅವರು ಅವರು ಮಾಡಿದ ಕರ್ಮಗಳಿಂದ ಅವರು ಹೋಗ್ತಾರೆ. ಹೋಗೋರು ಯಾರು? ಕರ್ಮಗಳನ್ನು ಮಾಡಿದವರು. ಕರ್ಮಗಳನ್ನು ಮಾಡಿದವರು ಯಾರು? ಆತ್ಮ ಅಂತೂ ಅಲ್ಲ, ಯಾಕೆ ಆತ್ಮನಿಗೆ ಕರ್ಮಿಲ್ಲ. ಹಾಗಾದ್ರೆ ಇವನು ಯಾರು? ಬೇರೆ. ಲಿಂಕ್ ಸಿಗ್ತದಾ? ಏನೇನೋ ಮಾತಾಡ್ತೀರಿ ಅಂತ ಅವನು ಹೇಳಿದಾಗ ಸ್ವಲ್ಪ ಸ್ವಲ್ಪ ಸಮಾಧಾನ ಸಮಾಧಾನ ಶೃಣು, ಲಕ್ಷಗೊಟ್ಟು ಕೇಳು. ಏನಪ್ಪ? ಸಂವೃತ್ಯ ಜಾಯತೆ ಸರ್ವಂ, ಶಾಶ್ವತಂ ನಾಸ್ತಿ ತೇನ ವೈ, ಸದ್ಭಾವೇನ ಹ್ಯಜಂ ಸರ್ವಂ, ಉಚ್ಛೇದಸ್ತೇನ ನಾಸ್ತಿ ವೈ. ಸಂವೃತ್ಯ ಜಾಯತೆ ಸರ್ವಂ, ಶಾಶ್ವತಂ ನಾಸ್ತಿ ತೇನ ವೈ, ಸದ್ಭಾವೇನ ಹ್ಯಜಂ ಸರ್ವಂ, ಉಚ್ಛೇದಸ್ತೇನ ನಾಸ್ತಿ ವೈ. ಸರ್ವಂ ಸಂವೃತ್ಯ ಜಾಯತಿ. ಸಂವೃತ್ಯ ಅಂತಂದರೆ ಅಜ್ಞಾನದಿಂದ ಕೂಡಿದ್ದು ಯಾವುದು? ಅದು ಸಂವೃತ್ತಿ. ಎಲ್ಲವೂ ಕೂಡ ಸಂವೃತ್ಯ ಜಾಯತೆ ಅಂದರೆ ಅಜ್ಞಾನದಿಂದಾಗಿ ಎಲ್ಲವೂ ಹುಟ್ಟಿಕೊಂಡಿದೆ. ಆದ್ದರಿಂದ ತೇನ ಶಾಶ್ವತಂ ನಾಸ್ತಿ. ಅಜ್ಞಾನದಿಂದ ಹುಟ್ಟಿಕೊಂಡಿದ್ದರಿಂದಾಗಿ ಶಾಶ್ವತಂ ನಾಸ್ತಿ, ಯಾವುದು ಶಾಶ್ವತ ಅಲ್ಲ. ನಂಬರ್ ಒನ್, ಸಂವೃತ್ಯ ಸರ್ವಂ ಜಾಯತೆ, ಅಜ್ಞಾನದಿಂದ ಎಲ್ಲವೂ ಹುಟ್ಟಿಕೊಂಡಿದೆ. ಇನ್ನು ತಿಳ್ಕೋಬೇಕು, ಅಜ್ಞಾನ ಜಡ. ಜಡವಾದ ಅಜ್ಞಾನವು ಏನನ್ನಾದರೂ ಏಕೆ ಹುಟ್ಟಿಸಿತು? ಅಜ್ಞಾನದಿಂದಾಗಿ ಪ್ರಥಮವಾದ ಅಪರಾಧ ಅಧ್ಯಾಸ. ಇದ್ದದ್ದನ್ನು ಬಿಟ್ಟು ಇಲ್ಲದ್ದನ್ನು ಆರೋಪಿಸಿಕೊಳ್ಳುವುದಕ್ಕೆ ಅಧ್ಯಾಸ ಅಂತ ಕರೀತಾರೆ. ಏನು ಅಧ್ಯಾಸ ಆಗಿದೆ? ಅಭದ್ರತೆ, ಅಲ್ಪತ್ವತೆ, ಕೊರತೆ, ಇವೆಲ್ಲವೂ ನಮ್ಮಲ್ಲಿ ಅಧ್ಯಸ್ಥವಾಗಿ. ಇವನಿಗೆ ಏನದು ಕರೀತಾರೆ? ಜೀವಾತ್ಮ. ಹೀಗೆ ಅಧ್ಯಾಸಕ್ಕೆ ಒಳಗಾದವನು ಯಾರಿವನು? ಇವನು ಜೀವಾತ್ಮ. ಜೀವಾತ್ಮ ಅಂತ ಅಂದರೂ ಅದ್ರ ಜೊತೆ ಜೊತೆ ಇಡೀ ಸೃಷ್ಟಿನೇ ಹುಟ್ಟದು. ಅಲ್ಲ, ಸತ್ವ ರಜಸ್ತಮೋ ಗುಣಗಳು ಅವ್ಯಾಕೃತವಾಗಿ ಅಲ್ಲಿ ಅವ್ಯಕ್ತವಾಗಿದ್ದಂತಹ ಸತ್ವ ರಜಸ್ತಮೋ ಗುಣಗಳು, ಅಲ್ಲಿರುವಂಥ ಪ್ರವೃತ್ತಿಗಳು, ಅಲ್ಲಿರುವಂಥ ಸಂಸ್ಕಾರಗಳು, ಅಲ್ಲಿರುವಂಥ ವಾಸನಾಗಳು, ಅವುಗಳಲ್ಲಿ ಅಭಿಮಾನಗಳಂತಹ ಕರ್ತೃತ್ವ ಭೋಕ್ತೃತ್ವ ಭಾವಗಳು, ಆ ಮೂಲಕವಾಗಿ ಕಾಮನೆಗಳು, ಕಾಮನೆಗಳ ಕಾರಣವಾಗಿ ಇಂದ್ರಿಯಗಳು, ಇಂದ್ರಿಯಗಳ ಕಾರಣವಾಗಿ ಶಬ್ದ ಸ್ಪರ್ಶ ರೂಪರಸಗಳಿಂದ ವಿಷಯಗಳು, ತತ್ಕಾರಣವಾಗಿ ಇಡೀ ಸೃಷ್ಟಿ ಜಗತ್ತು. ಯಾರ ಜೊತೆ ಹುಟ್ಕೊಂತಿದ್ದು? ಅಜ್ಞಾನ ತಾನು ಹುಟ್ಟಿದ್ದು. ಮತ್ತು ನೀವು ಏನು ಪ್ರಶ್ನೆ ಕೇಳಿದ್ರಿ? ಅಜ್ಞಾನ ಜಡ ಅದರಿಂದ ಏನು ತಾನೇ ಹೇಗೆ ಹುಟ್ಟಿತ್ತು ಅಂತ ಕೇಳಿದ್ರಲ್ಲ, ನೀವೇ ಹೇಳ್ತೀರಿ ಹೆಂಗೆ ಹುಟ್ಟಾಗಿರೋದು. ಅಜ್ಞಾನದಿಂದಾಗಿ ಪ್ರಥಮ ಅಧ್ಯಾಸ ಅಹಂ ಜೀವಾತ್ಮ. ಯಾರೂ ಹುಟ್ಟದಾನೆ ಅಳ್ಕೋ ತಳ್ಕೋ ಅಹಂ ಜೀವಾತ್ಮ ಅಹಂ ಜೀವಾತ್ಮ ಅಂತ ಯಾವ ಕೂಸು ಹೇಳೋದಿಲ್ಲ. ಹೇಗೆ ಈಗೋ ಬಲಿತಾ ಹೋಗ್ತದೆ, ಹಾಗಾಗಿ ನನಗಾದಿಲ್ಲ, ನನಗೆ ಇದಿಲ್ಲ, ನನಗೆ ಇದು ಕೊಡು, ನನಗದು ಬೇಕು, ನನಗೆ ಇದು ಬೇಕು, ನನ್ನಂತ ಇದಿಲ್ಲ, ಇದು ನನಗೆ ಇದು ನನಗೆ ಇದು ಇದರಿಂದ ಇದು ನನಗೆ ಕಮ್ಮಿ ಆಗಿದೆ. ಈಗೋ ಈಗೋ ಅಹಂಕಾರ ಬೆಳೀತಾ ಬೆಳೀತಾ ಬೆಳೀತಾ ಹೋದಂಗೆ ಕೂಸು ಡಿಮಾಂಡ್ಸ್ಗಳು ಜಾಸ್ತಿ ಆಗ್ತವೆ. ಅಭದ್ರತೆ ಅನ್ನುವಂಥದ್ದು ಅಲ್ಲಿ ಕಂಡು ಬರ್ತದೆ. ಅನುಮಾನದಿಂದ ನಿರ್ಧಾರ ಮಾಡಬೇಕು. ಸರ್ವಂ ಸಮೃದ್ಧಿಯ ಜಾಯತಿ, ಅಜ್ಞಾನದಿಂದ ಎಲ್ಲವೂ ಹುಟ್ಟಿಕೊಂಡಿದೆ. ತಸ್ಮಾ ಶಾಶ್ವತಂ ನಾಸ್ತಿ ತೇನ ವೈ, ಅವುಗಳಲ್ಲಿ ಯಾವುದೂ ಶಾಶ್ವತ ಇಲ್ಲ. ವಾಸ್ತವಿಕವಾಗಿ ನೋಡಿದರೆ ಸದ್ಭಾವೇನ ಸತ್ ಭಾವೇನ ಪಾರಮಾರ್ಥಿಕ ಸತ್ಯವನ್ನು ಪಾರಮಾರ್ಥಿಕ ಸತ್ಯವನ್ನು ನಾವು ಗಟ್ಟಿಯಾಗಿ ಇಟ್ಟುಕೊಂಡು ನೋಡಿದ್ದಾದರೆ ಸದ್ಭಾವೇನ ಅಜಂ, ಸದ್ಭಾವೇನ ಅಜಂ. ಜಂ ಅಂದರೆ ಹುಟ್ಟೋದು, ಅಜಂ ಅಂದರೆ ಹುಟ್ಟುರಹಿತ. ಸರ್ವಂ ಅಜಂ, ಎಲ್ಲವೂ ಕೂಡ ಹುಟ್ಟುರಹಿತವೇ. ಸದ್ಭಾವೇನ ಸತ್ ಚಿತ್ತ ಆನಂದದ ಸತ್, ಆ ಸದ್ಭಾವ ಇರುವಿಕೆ ಇರುವಿಕೆ ಇರುವಿಕೆ ಇರುವಿಕೆ, ಆ ಇರುವಿಕೆ ಮಾತ್ರವಾದದ್ದನ್ನು ನಾವು ದೃಷ್ಟಿಯಲ್ಲಿಟ್ಟು ನೋಡಿದ್ದಾದರೆ ಅದು ಒಂದು ಹೊರತುಪಡಿಸಿ ಯಾವುದೂ ಇಲ್ಲ. ಆದ್ದರಿಂದ ಯಾವುದು ಹುಟ್ಟೇ ಇಲ್ಲ. ಆದ್ದರಿಂದ ಹುಟ್ಟಿದ್ದನ್ನು ನಾಶಪಡಿಸಬಹುದು, ಹುಟ್ಟದೇ ಇದ್ದದ್ದನ್ನು ನಾಶಪಡಿಸಬಹುದು. ಹುಟ್ಟಿದ್ದನ್ನು ನಾಶಪಡಿಸ್ಬೋದು. ಯಾವುದು ಹುಟ್ಟೇ ಇಲ್ಲ ಅಂದಮೇಲೆ ಉಚ್ಛೇದ ನಾಸ್ತಿ ವೈ. ಉಚ್ಛೇದ ಉಚ್ಛೇದ ಅಂದರೆ ನಾಶ, ನಾಶವೂ ಇಲ್ಲ, ಹುಟ್ಟು ಇಲ್ಲ, ನಾಶವೂ ಇಲ್ಲ. ಯಾ ಬ್ರಹ್ಮವಿದ್ಯಾ ಹೇ ಓ, ಇದು ನೀವು ಆನಂದಿಸ್ತೀರಿ, ಈ ಸಿದ್ಧಾಂತ ತತ್ವವು ನಾನು ಅಂತ ನೀವು ಶ್ರವಣ ಮಾಡಿದರೆ ಆನಂದಿಸ್ತೀರಿ. ಅಕಾಡೆಮಿಕ್ ಆಗಿ ಶೈಕ್ಷಣಿಕವಾಗಿ ಇದು ಅಂತ ನೀವು ಅಭ್ಯಾಸ ಮಾಡಿದರೆ ಇದರ ಆನಂದ ಸಿಗುತ್ತೆ. ಇಷ್ಟು ಚಂದದ ಇದು. ಈ ಸೃಷ್ಟಿಯೊಳಗೆ ನನ್ನಷ್ಟು ಚಂದ ಯಾರೂ ಇಲ್ಲ, ಯಾವುದೂ ಇಲ್ಲ, ಏನೊಂದು ಇಲ್ಲ. ಇನ್ನೊಂದು ಮತ್ತೊಂದು ಅಂತ ಯಾವಾಗ ನಾವು ನೋಡ್ತೀವಿ, ಕಂಪೇರ್ ಮಾಡ್ತೀವಿ, ಈವನ್ ವ್ಯವಹಾರದಲ್ಲಿ ಕೂಡ. ಮೊನ್ನೆ ಒಬ್ಬರಿಗೆ ಹಣ ಎಣಿಸ್ಕೊಟ್ಟೆ, ಅತಿಪ್ಪ ಸರ್ವ ಹಣ ಎಣಿಸ್ಕೊಟ್ಟಿರ್ಬೋದು. ಅವನಿಗೆ ಅದು ಪೇಮೆಂಟ್ ಆಗಬೇಕಾಗಿತ್ತು, ಭಾಳ ದಿನದ ಪೆಂಡಿಂಗ್ ಇತ್ತು, ಪೇಮೆಂಟ್ ಆಯಿತು, ಖುಷಿ. ಎಲ್ಲಿ ಹೋಗ್ತೇವೆ ಸ್ವಾಮೀಜಿ, ನಿಮ್ಮ ಹತ್ರ ಇದ್ಮೇಲೆ ಮುಗಿದೋಯ್ತು, ಅದಷ್ಟು ಫಿಕ್ಸ್ ಡಿಪಾಸಿಟ್ ಇದ್ದಂಗೆ ಹಾಗೆ ಹಿಂಗೆ ಅದೇನೋ ಹೇಳೋದು, ಅದು ನಮಗೆ ಗೊತ್ತು, ಒಳಗೆ ಅಷ್ಟು ನೋವದು ಅಂತೇಳಿ. ಆಯ್ತಪ್ಪ ಆಯ್ತಲ್ಲ ಪೇಮೆಂಟ್ ತಗೋ. ಕೊನೆಗೆ 200 ರೂಪಾಯಿ ಹೊಸ ನೋಟ್ ಕೊಟ್ಟೆ. 10,000 ರೂಪಾಯಿ ಹಿಡ್ಕೊಂಡಾನೆ, ಆ 200 ರೂಪಾಯಿ ಮೇಲೆ ಭಾರಿ ಆಸೆ ಆಗ್ಬಿಡ್ತು. ಅಯ್ಯೋ ಸ್ವಾಮೀಜಿ ಇನ್ನೊಂದು ಸ್ವಲ್ಪ ಇದೆಯಾ, ಇನ್ನೂ ಇದೆಯಾ 200 ರೂಪಾಯಿ ಬೇರೆ ನೋಟ್ ಇವೆಯೇ ನಿಮ್ಮ ಹತ್ರ? 10,000 ಇದೆಯಲ್ಲೋ, ಇದ್ದದ್ದು ಚಂದ ಕಾಣೋದಿಲ್ಲ, ಇದ್ದದ್ದು ಚಂದ ಕಾಣಂಗಿಲ್ಲ, ಇನ್ನೊಂದು ಚಂದ ಕಾಣುತ್ತೆ. ಇದು ಸಂಸಾರದ ಲಕ್ಷಣ. ಯಾವುದು ಸದ್ಭಾವದಿಂದ ಇದೆ ಅದು ಸಹಜವಾಗಿ ಚೆಂದಿದೆ, ನಾವು ಯಾಕೆ ಗುರುತಿಸೋದಿಲ್ಲ ಅಂದರೆ ಇನ್ನೊಂದು ನೋಡ್ತೀವಿ ನಾವು, ಮತ್ತೊಂದು ನೋಡ್ತೀವಿ ನಾವು. ಭಗವಂತ ಎಲ್ಲೋ ಇದ್ದಾನೆ, ಇಷ್ಟು ಸುಲಭನಾ? ಎಷ್ಟೆಷ್ಟು ಕಷ್ಟಪಟ್ಟರೆ ಭಕ್ತರು, ಮಹಾತ್ಮರು, ತಪಸ್ವಿಗಳು, ಋಷಿಗಳು, ಮುನಿಗಳು, ಸಂತರು, ಸಾಧುಗಳು ಎಷ್ಟು ಕಷ್ಟಪಟ್ಟಾರೆ ಆ ಭಗವಂತನ ಪಡ್ಕೊಳ್ಳಿಕ್ಕೆ. ಇಷ್ಟು ಸರಳ, ಅದನ್ನು ಸಾಧ್ಯನೇ ಇಲ್ಲ. ನಿರ್ಧಾರ ಮಾಡಿಬಿಡ್ತಾರೆ, ಇನ್ಫ್ಯಾಕ್ಟ್ ನಿರ್ಧಾರ ಮಾಡೇ ಇಲ್ಲಿ ಬಂದು ಕೂತ್ಕೊಂಡಿರ್ತಾರೆ. ಅವ್ರಿಗೆ ಸರಳ ಕಾಣಬೇಕಂದ್ರೆ ಹೆಂಗೆ ಕಾಣ್ತದೆ ಹೇಳ್ತಾರೆ? ಜನ್ಮವೂ ಇಲ್ಲ, ಮರಣವೂ ಇಲ್ಲ, ಹುಟ್ಟು ಇಲ್ಲ, ಸಾವು ಇಲ್ಲ, ಏನೊಂದು ಹುಟ್ಟಿಲ್ಲ, ಯಾವುದ್ರದ್ದು ನಾಶವಾಗುವ ಅವಶ್ಯಕತೆ ಇಲ್ಲ. ಸ್ವಲ್ಪ ಟೇಪ್ ಉಲ್ಟಾ ಹಾಕಿ ನೋಡ್ರಿ, ಟೇಪ್ ರಿವೈಂಡ್ ಮಾಡಿ ನೋಡ್ರಿ, ಇವೆಲ್ಲವುಗಳಿಂದ ಬಿಡುಗಡೆ ಆಗಬೇಕು ಅಂತ ಬಂದಿದ್ದ ಇವ. ಟೇಪ್ ಹಾಕ್ರಿ. ಇದ್ದದ್ರಿಂದ ಬಿಡುಗಡೆಯೋ ಇಲ್ಲದ್ರಿಂದ ಬಿಡುಗಡೆಯೋ? ಇಲ್ಲದ್ರಿಂದ ಬಿಡುಗಡೆ ಅವಶ್ಯಕತೆ ಇಲ್ಲ, ಯಾಕಂದರೆ ಅದು ಇಲ್ಲವೇ ಇಲ್ಲ. ಬಿಡುಗಡೆ ಯಾಕಾಗಬೇಕು ನಿಮಗೆ? ಇದ್ದದ್ರಿಂದ ಬಿಡುಗಡೆ. ಅದು ಶಾಶ್ವತವಾಗಿ ಇದ್ದೇ ಇದೆ, ಏನಾದ್ರೂ ಬಿಡುಗಡೆ ಯಾಕೆ ನಿನಗೆ? ಅಂದರೆ ಬಿಡುಗಡೆ ಸಾಧ್ಯನೇ. ನೀ ಸಂಸಾರ ಅಂದರೆ ಅದು ಸಾಧ್ಯ ಇಲ್ಲ, ಆತ್ಮ ಅಂದರೆ ಅವಶ್ಯಕತೆ ಇಲ್ಲ. ಶಾಶ್ವತವಾದ ಸತ್ಯ ಆದರೂ ಬಿಡುಗಡೆ ಆಗಬೇಕು ಅಂತ ಬಂದಿದೆಯಲ್ಲ ನೀನು, ಬಂಧನಗಳಿಂದ ಬಿಡುಗಡೆ. ಬಂಧನ ಆಗಿದ್ದೀನು ಇಲ್ಲ? ಆಗಿಲ್ಲ. ಒಂದು ಬಿಡುಗಡೆ ಯಾಕೆ ಅಂದರೆ ಏನಾಯಿತು? ಬಂಧನವೂ ಇಲ್ಲ, ಮೋಕ್ಷದ ಅವಶ್ಯಕತೆಯೂ ಇಲ್ಲ. ಹೋಗಿ ಬರ್ರಿ. ನಮಸ್ಕಾರ. ಮಾಡಕ್ಕೆ ಹೋಗ್ರಿ. ಎಲ್ಲದ ಮೋಕ್ಷ ಅನ್ನೋದೇ ಇಲ್ಲ, ಬಂಧನವೂ ಇಲ್ಲ, ಮೋಕ್ಷವೂ ಇಲ್ಲ. ಅದರಿಂದ ಹಾಡು ಬರ್ದೆ ನೋಡ್ರಿ. ಬಂಧನವು ಏನಿದು, ಮೋಕ್ಷವದು ಎನಿತಿವುದು, ಜೀವನ ಬಾಧೆಗೆ ಕೊನೆಯೆಂದು ಅರುಹು. ಆ ಜೀವನ ಬಾಧ ಕೊನೆ ಮಾಡ್ಕೊಂಬೋದೇ ಮೋಕ್ಷ. ಆದರೆ ಆ ಬಾಧ ಇದೆಯಾ? ಗುರು ತೋರಿಸ್ತಾನೆ ಯಾವುದನ್ನೇ ಬಾಧ ಬಾಧ ಅಂತ ಇದೆಯೋ ಅದು, ಅಂಥ ಒಂದು ವಸ್ತು ಯಾವುದು ಇಲ್ಲವೇ ಇಲ್ಲ. ಜಗತ್ತಿದೆ, ಸಂಸಾರ ಇಲ್ಲ. ಹುಟ್ಟು ಸಾವುಗಳು ಇದ್ದಾವು, ಆದರೆ ಅವು ನಿನಗೆ ಸಂಬಂಧ ಇಲ್ಲ. ಎಷ್ಟು ಚಂದ ನೋಡಿ ಶ್ಲೋಕ. ಆದರೆ ಸರ್ವಂ ಉಚ್ಛೇದಹಾತೇನ ನಾಸ್ತಿ ವೈ, ಸದ್ಭಾವೇನ ಹಿ ಅಜಂ ಸರ್ವಂ ಉಚ್ಛೇದಹಾತೇನ ನಾಸ್ತಿ ವೈ. ಅವುಗಳಿಗೆ ಉಚ್ಛೇದ ಅನ್ನೋದು ಇಲ್ಲ. ಭಾಷೆ ನೋಡೋಣ 309. ಸಂವೃತ್ಯ ಸಂವರಣ ಸಂವೃತಿ ಅವಿದ್ಯಾ ವಿಷಯ ಲೌಕಿಕ ವ್ಯವಹಾರ ಸಂವೃತ್ಯ ಜಾಯತೆ ಸರ್ವಂ. ಸಂವೃತ್ತಿ ಅಂದರೆ ಒಂದು ಆವರಣ ಇದ್ದ ಹಾಗೆ. ಸಂವೃತ್ಯ ಸಂವರಣ ಸಂವರಣ ಅಂದ್ರೇನು? ಅವಿದ್ಯಾ ವಿಷಯ ಅಜ್ಞಾನ. ಏನು ಅಜ್ಞಾನ? ಲೌಕಿಕ ವ್ಯವಹಾರ. ಕನೆಕ್ಟ್ ಮಾಡಿಬಿಟ್ರು ಪ್ರಾಕ್ಟಿಕಲ್ ಆಗಿ. ಏನನ್ನ ಆ ಸಂವರಣ ಶಬ್ದವನ್ನು ನಿಮ್ಮ ನಿತ್ಯ ಜೀವನದ ವ್ಯವಹಾರಗಳ ಮಧ್ಯದಲ್ಲಿ ಆ ಸಾರ್ವತ್ರಿಕ ಅನುಭವದಲ್ಲಿ ಲೌಕಿಕ ವ್ಯವಹಾರ ಅವಿದ್ಯಾ ವಿಷಯ. ಲೌಕಿಕ ವ್ಯವಹಾರಕ್ಕೆ ಕಾರಣಗಳೇನು? ನಮ್ಮಲ್ಲಿರುವಂತಹ ಸಂಸ್ಕಾರ ವಾಸನಾ ಪ್ರವೃತ್ತಿಗಳು. ಅವುಗಳಿಗೆ ಕಾರಣ ಏನು? ನಮ್ಮ ಒಳಗಿರುವಂತಹ ಕರ್ತೃತ್ವ ಭೋಕ್ತೃತ್ವ ಭಾವಗಳು. ಕರ್ತೃತ್ವ ಭೋಕ್ತೃತ್ವ ಭಾವಗಳಿಗೆ ಕಾರಣ ಏನು? ಅಲ್ಲಿ ಅಜ್ಞಾನ. ಅಜ್ಞಾನಕ್ಕೆ ಕಾರಣ ಏನು? ಇಂಥದೇ ಅಜ್ಞಾನಕ್ಕೆ ಕಾರಣ ಅಂದ್ರೆ ಏನು ಉತ್ತರ ಕೊಡ್ಲಿಗೆ? ಅಷ್ಟೇ, ತಲೆ ಇಲ್ಲ. ಅಜ್ಞಾನ. ಹೀಗಾಗಿ ಅವಿದ್ಯಾ ಇದು ಲೌಕಿಕ ವ್ಯವಹಾರ, ಅಲ್ಲಿಗಲ್ಲಿ ಕನೆಕ್ಷನ್. ಅಜ್ಞಾನ ಏನಿದು? ಇದು ಆವರಣ. ಸ್ವರೂಪದ ಅರಿವು ಇಲ್ಲದಿರುವಿಕೆಯೇ ಅಜ್ಞಾನ. ತಯಾ ಸಂವೃತ್ತಿಯ ಸರ್ವಂ ಜಾಯತಿ. ಇಂತಹ ಆವರಣ ಅಜ್ಞಾನದಿಂದ ಸರ್ವಂ ಜಾಯತೆ, ಎಲ್ಲವೂ ಹುಟ್ಟಿಕೊಂಡಿದೆಯಪ್ಪ. ಲೋಕ ವ್ಯವಹಾರವೆಲ್ಲವೂ ಹುಟ್ಟಿಕೊಂಡಿದೆ. ಲೋಕ ವ್ಯವಹಾರ ಅಂದರೆ ಏನು? ನೋಡೋದು, ಕೇಳೋದು, ತಿನ್ನೋದು, ರುಚಿ ನೋಡೋದು, ಮುಟ್ಟೋದು, ಇವು ಲೋಕ ವ್ಯವಹಾರ. ಸಮಸ್ತ ಲೋಕ ವ್ಯವಹಾರಗಳನ್ನು ಐದೇ ಐದು ಕ್ರಿಯೆಗಳಲ್ಲಿ ತೊಡಗಿಸಬಹುದು. ಏನದು? ಪಂಚ ಜ್ಞಾನೇಂದ್ರಿಯಗಳು ಮತ್ತು ಪಂಚ ವಿಷಯಗಳ ಸಂಬಂಧ. ಇವು ಐದೇ ಇರೋದು, ಐದರೊಳಗೆ ಇಷ್ಟೆಲ್ಲ ಹಬ್ಬಿಕೊಂಡು ನೋಡಿ. ಸರ್ವಂ ಜಾಯತೆ ಮುಂದುವರಿಸ್ತಾರೆ. ತೇನ ಅವಿದ್ಯಾ ವಿಷಯೇ ಶಾಶ್ವತಂ ನಿತ್ಯಂ ನಾಸ್ತಿ ವೈ. ಯಾವ ವ್ಯವಹಾರವು ಶಾಶ್ವತವಾಗಿ ಇದೆ? ಅವಿದ್ಯಾದೃಷ್ಟಿಯಿಂದ ನೋಡಿದ್ದಾದರೆ ತೇನ ಅವಿದ್ಯಾ ವಿಷಯೇ, ಅವಿದ್ಯಾದೃಷ್ಟಿಯಿಂದ ನೋಡಿದ್ದಾದರೆ ಯಾವ ವ್ಯವಹಾರವು ಶಾಶ್ವತವಾಗಿದೆ, ನಿತ್ಯವಾಗಿದೆ? ನಾಸ್ತಿ ವೈ, ಯಾವುದು ಇಲ್ಲ. ಯಾವುದು ಶಾಶ್ವತ ಸತ್ಯ? ಅಲ್ಲ, ಕೊಟ್ಟೆ, ತಗೊಂಡೆ, ಹೋದೆ, ಬಂದೆ, ಕೂತೆ, ಎದ್ದೆ, ಯಾವ ವ್ಯವಹಾರವೂ ಕೂಡ ಶಾಶ್ವತವಾದಂತಹ ನಿತ್ಯವಾದಂತಹ ವ್ಯವಹಾರವಲ್ಲ. ಅತಃ ಉತ್ಪತ್ತಿ ವಿನಾಶ ಲಕ್ಷಣ ಸಂಸಾರ ಆಯತಃ ಇತಿ ಉಚ್ಯತೆ. ಆದ್ದರಿಂದ ಹುಟ್ಟು ಸಾವುಗಳೇ ಇಲ್ಲದೇ ಇದ್ದಂತಹ ಈ ಸಂಸಾರ ದೀರ್ಘವಾದ ಸಂಸಾರ. ಎಷ್ಟು ದೀರ್ಘ ಎತ್ತೈತಿ ಅಷ್ಟು ದೀರ್ಘ ಎತ್ತು. ಇಲ್ಲ, ದೀರ್ಘ ಗೆರಿ ಗೆರಿ ಲೈನ್ ನಾ ಗೆರಿ ಹಾಕ್ತಾನೆ ಇರ್ತೀನಿ. ನಾನು ಹಾಕ್ತಾನೆ ಇರಪ್ಪ. ಎಷ್ಟು ಹಾಕ್ತೀಯ? ಇಲ್ಲ, ನಾ ಹಾಕ್ತೀನಿ. ನಾ ಹಾಕ್ತಾ ಇರು. ನಿನ್ನ ಕೈಗೆ ಶಕ್ತಿ ಕಡಿಮೆ ಆದ ರೋಬಾಟ್ ಕೈಯನ್ನು ತಂದು ಹಸ್ತೇನೆ ನಿನ್ನ ಕೈಗೆ, ಮತ್ತು ಗೆರಿ ಹಾಕಿ ನೀ ಸಂಸಾರ ತಕ್ಕೊಂಡು ಹೋಗ್ಬೇಕು. ಚಂದದ ಜೋಕ್, ಸಂಸಾರ ಚಿತ್ರ ಬಿಡಿಸೋಣ ಅಂತ ಪೆನ್ ತೊಗೊಂಡು ಬಂದು ಒಂದು ಗೆರೆ ಹಾಕಲಿಕ್ಕೆ ಶುರು ಮಾಡು. ಏ, ಸಂಸಾರ ಚಿತ್ರ ಬಿಡಿಸೋ, ಇದೇ ಸಂಸಾರ ಸ್ವಾಮಿ. ಗೆರೆ ಹಾಕ ದೀರ್ಘ. ನಮಗೆ ಕಳೆದು ಹೋದ ಜನ್ಮಗಳ ಎಚ್ಚರ ಇಲ್ಲ. ಗಾಡ್ ಬ್ಲೆಸ್. ಅದು ಇತ್ತಂದ್ರೆ ಇರಿವಿ ಆದಾಗಿನಿಂದ ಇಂದಿನವರೆಗೂ ನಾವು ಎಷ್ಟೆಷ್ಟು ಕಷ್ಟಗಳನ್ನು, ನೋವುಗಳನ್ನು, ಏರುಪೇರುಗಳನ್ನು, ಏಳು ಬೀಳುಗಳನ್ನು ಅನುಭವಿಸಿವಿ. ಅವೆಲ್ಲ ನೆನಪಾದ ಶುರು ಆದಂದ್ರೆ ಅದು ಗೆರಿ ಹಂಗೆ ಏನು ಹಿಂಗೆ ಹಿಂಗೆ ಹಿಂಗೆ ಹಿಂಗೆ ಹಿಂಗೆ ಹಿಂಗೆ ಅಲಗಾಡ್ತಿರ್ತದೆ. ಭಗವಂತಂದ ಆ ಕಷ್ಟ ನಿನಗೆ ಬೇಡ. ಒಂದು ಜನ್ಮದಾಗ ನೀನು ಎಚ್ಚರಾಗ್ಬಿಡು ಸಾಕು. ಎಚ್ಚರಾಗಿ ಈ ಕಡೆ ಬಂದು ಬೇಡ ನಿನಗೆ. ಇವಂದ ಅದೆಲ್ಲ ಕೊಡು, ಅದೆಲ್ಲ ನೆನಪಿಸಿಕೊಂಡು ಆಮೇಲೆ ವೈರಾಗ್ಯ ಪಡಿತೀನಿ ಅಂತ ಇವಂದ. ಅವ ತಥಾಸ್ತು ಅಂದ. ಇವ ಗೆರಿ ಬಡಿ ಗೀ ರಾಮ ಆಯತಃ ಇತಿ ಉಚ್ಯತೆ ಸಂಸಾರ ಆಯತಃ ಪರಮಾರ್ಥ ಸದ್ಭಾವೇನ ತು ಅಜಂ ಸರ್ವಂ ಆತ್ಮ ಇವ ಯಸ್ಮಾತ್ ಅತಃ ಜಾತಿ ಅಭಾವಾತ್ ಉಚ್ಛೇದಃ ತೇನ ಉಚ್ಛೇದಃ ತೇನ ನಾಸ್ತಿ ವೈ ಕಶ್ಚಿತ್ ಹೇತು ಫಲಾದೇಹಿ ಇತ್ಯರ್ಥಃ. ಇನ್ನು ಪಾರಮಾರ್ಥಿಕವಾಗಿ ನೋಡಿದ್ದಾದರೆ ಸದ್ಭಾವೇನ ಆತ್ಮ ಸತ್ಯ ಸದ್ಭಾವ ಆತ್ಮ ಸತ್ಯಂ ಇದೆ. ಆ ದೃಷ್ಟಿಯಿಂದ ನೋಡಿದ್ದಾದರೆ ಏನಿದೆ, ಎಲ್ಲವೂ ಆತ್ಮನೇ. ನೀರಿನ ದೃಷ್ಟಿಯಿಂದ ನೋಡಿದರೆ ಯಾವ ತೆರೆಯೂ ಹುಟ್ಟಿಲ್ಲ, ಯಾವ ಸುನಾಮಿನೂ ಹುಟ್ಟಿಲ್ಲ. ಯಾಕಂದ್ರೆ ನೀರು ಹೇಗಿದೆಯೋ ಹಾಗೇ ಇದೆ. ನೀರು ನೀರೇ. ಸದ್ಭಾವ ಅಂದರೆ ಹೀಗೆ ಇಷ್ಟೊತ್ತಿದ್ರು ನೀರು ನೀರೇ. ಸದ್ಭಾವೇನ ಅಜಂ ಸರ್ವಂ ಏನಿದೆಯೋ ಅದಷ್ಟು ಜನ್ಮರಹಿತವಾಗಿದೆ. ಆತ್ಮ ಈವ ಏನಿದೆಯೋ ಅದಷ್ಟು ಆತ್ಮ. ಅಂಥ ಆತ್ಮ ಜನ್ಮರಹಿತವಾದ ಆತ್ಮ. ಯಸ್ಮಾತ್ ಯಸ್ಮಾತ್ ಕಾರಣಾತ್ ಈ ಕಾರಣದಿಂದಾಗಿ ಅತಃ ಜಾತಿ ಅಭಾವಾತ್ ಜನ್ಮ ಅನ್ನೋದೇ ಇಲ್ಲ. ಆದ್ದರಿಂದ ಉಚ್ಛೇದ ಆತೇನ ನಾಸ್ತಿ ನಾಶ ಎನ್ನುವುದು ಇಲ್ಲ. ಕಶ್ಚಿತ್ ಹೇತು ಫಲಾದೇಹೇ ಇತ್ಯರ್ಥ. ಇನ್ನು ಹೇತು ಫಲ ನಿಂತರ್ತಿಯ ಉಚ್ಛೇದವಾಗುವ ಉಚ್ಛೇದವೂ ಇಲ್ಲ, ಹೇತು ಫಲಗಳ ಉಚ್ಛೇದವೂ ಇಲ್ಲ, ಹೇತು ಫಲಗಳ ಅಭಿಮಾನವೂ ಇಲ್ಲ. ಹುಟ್ಟೇ ಇಲ್ಲವು, ಅವು ಜನ್ಮಿಸೇ ಇಲ್ಲ. ಹೇತು ಫಲಗಳು ನೀವೇ ನಮಗೆ ಹೇಳಿಕೊಟ್ರಿ, ಹೇತು ಫಲ ಅಂತೆಲ್ಲ ಹೇಳಿಕೊಟ್ರಿ. ಅದೇ ರೈಟ್ ರೈಟ್ ವರ್ಡ್ಸ್ಗಳನ್ನು, ಸರಿಯಾದ ಶಬ್ದಗಳನ್ನು ಸರಿಯಾದ ಕ್ರಮದಲ್ಲಿ ಪ್ರಯೋಗ ಮಾಡಿದಾಗ ಕಷ್ಟ ಆಗೋದಿಲ್ಲ. ಅದು ಈ ದಟ್ ಮೆಥಡಾಲಜಿ ಹ್ಯಾಸ್ ಟು ಬಿ ಹ್ಯಾಂಡಲ್ಡ್. ನಮಗೆ ಯಾಕೆ ಕಷ್ಟ ಆಗೋದಿಲ್ಲ? ಇಲ್ಲೇ ಇರೋದು ಮೆಥಡಾಲಜಿ ಅಂದರೆ ಇಲ್ಲೇ ಇರೋದು. ವಿವಕ್ಷ ಬಿಟ್ಟು ಅಲುಗಾಡಬಾರ್ದು. ವಿವಕ್ಷ ಹೊಂದಿಕೊಂಡೇ ನಮ್ಮ ವಿಷಯಗಳನ್ನು ನಾವು ಮಂಡನೆ ಮಾಡಬೇಕು. ವಿವಕ್ಷ ಅಂದ್ರೆ ಏನು? ವಕ್ತುಂ ಇಚ್ಛಾ. ಸರ್ವಶಾಸ್ತ್ರಗಳ ಏಕಪ್ರತ್ಯಯ ಸಾರ ಏನು ಅಂತಂದರೆ ಜೀವೇಶ್ವರ ಐಕ್ಯ. ಅದು ವಿವಕ್ಷ, ಕ್ಲೀನ್ ಇರಬೇಕು. ಇನ್ನು ಈ ವಿವಕ್ಷ ಸಬ್ಜೆಕ್ಟ್ ವೈಸ್ ಮತ್ತೆ ವಿವಕ್ಷ ಇರ್ತಾರೆ, ಅವು ನಮಗೆ ಕ್ಲಿಯರ್ ಇರಬೇಕು. ದಿಸ್ ಇಸ್ ವಾಟ್ ಐ ಆಮ್ ಗೋಯಿಂಗ್ ಟು ಟಾಕ್ ಆನ್ ದಿಸ್ ಟುಡೇ. ಆಮೇಲೆ ನಮ್ಮ ಮುಂದೆ ಮಂಡಿಸುವಂಥ ವಿಚಾರಗಳನ್ನೆಲ್ಲ ಅದಕ್ಕೆ ಹೊಂದಿಕೊಂಡೇ ತಂದ್ಕೋಬೇಕು. ಯಾವ ಶಬ್ದ ಪ್ರಯೋಗ ಮಾಡಿದರೆ ನಾವು ಅಲ್ಲಿಗೆ ಹೋಗಿ ಮುಟ್ಟುತ್ತೀವಿ, ಯಾವ ಶಬ್ದ ಪ್ರಯೋಗ ಮಾಡಿದರೆ ನಾವು ಅದೇ ಗುರಿ ಕಡೆಗೆ ಹೋಗ್ತೀವಿ, ಯಾವ ಶಬ್ದನ ಪ್ರಯೋಗ ಮಾಡಿದರೆ ಯಾವ ಉದಾಹರಣೆಯನ್ನು ಪ್ರಯೋಗ ಮಾಡಿದರೆ ಅದು ಸಿದ್ಧವಾಗ್ತದೆ, ಅದು ಲಕ್ಷ್ಯ ಇರಬೇಕು. ನೀವು ಆ ವಿಷಯವನ್ನು ಎತ್ತಿದ್ದಕ್ಕೆ ಹೇಳದೆ ವಿನಃ ನಿಮಗೆ ಜಾಸ್ತಿ ಕನ್ಫ್ಯೂಷನ್ ಮಾಡಬೇಕು ಅಂತ ಹೇಳ್ತಾ ಇಲ್ಲ, ಅಥವಾ ಇದು ಭಾರಿ ಕಠಿಣ ಅನ್ನೋ ತೋರಿಸ್ಲಿಕ್ಕೆ ಹೇಳ್ತಾ ಇಲ್ಲ. ಸುಲಭ ಅದು. ಇದು ಹೆಂಗೆ ಸುಲಭ ಅಂದರೆ ಇದು ಹಿಂಗೆ ಸುಲಭ. ಶಬ್ದಗಳು, ಶಬ್ದಗಳ ಮೇಲೆ ಹಿಡಿತ, ಶಬ್ದಗಳ ಪ್ರಯೋಗ ಮಾಡುವಂಥ ಕ್ರಮ ಮತ್ತು ವಿವಕ್ಷ ಇವೆಲ್ಲ ಕ್ಲೀನ್ ಇರಬೇಕು. ಹೋಜಾತ ನಾವು ಕಾರ್ಯಕಾರಣ ಅಂತ ಹೇಳಲಿಕ್ಕೂ ಘಟ್ಟೆ, ಅವು ಇಲ್ಲವೇ ಇಲ್ಲ ಅಂತ ಸ್ಪಷ್ಟ ತೋರಿಸ್ಲಿಕ್ಕೂ ನಾವು ಗಟ್ಟಿದ್ದೆ. ಪರಮಾರ್ಥ ಸದ್ಭಾವೇನತು ಅಜಮ್, ನೋಡಿ ಒಂದೇ ಒಂದು ಶಬ್ದರೊಳಗೆ ತಿರುಚಿಬಿಟ್ರು. ಏನದು? ಪರಮಾರ್ಥ ಸದ್ಭಾವ. ಮೇಲೇನು? ವ್ಯವಹಾರ ಸದ್ಭಾವ. ಒಂದೇ ಒಂದು ಶಬ್ದ ಪಾರಮಾರ್ಥಿಕ ಶಬ್ದ ತಂದುಬಿಟ್ರೆ ಎಲ್ಲ ಅಪ್ಸ್ ಆ್ಯಂಡ್ ಡೌನ್ ಆಗ್ಬಿಡುತ್ತೆ, ಅಪ್ಸೈಡ್ ಡೌನ್ ಆಗ್ಬಿಡುತ್ತೆ. ಅಷ್ಟೇ ಇರೋದು ಅಂದರೆ ಇನ್ನು ಎಲ್ಲರೂ ತಲೆ ಕೆಳಗೆ ಮಾಡಿ ಜಗತ್ತನ್ನು ನೋಡಬೇಕು ಅಂತ, ಕಾಲ್ ಮೇಲೆ ಮಾಡಿ ತಲೆ ಕೆಳಗೆ ಮಾಡಿ ಜಗತ್ತನ್ನು ನೋಡಬೇಕು, ಅಪ್ಸೈಡ್ ಡೌನ್ ಅಂತ ಹೇಳಾರ ಸ್ವಾಮಿ. ಈ ಸಂಸಾರ ಊರ್ಧ ಮೂಲ ಮದ ಶಾಖ, ಅದಕ್ಕೊಂದು ಕೊಟೇಶನ್ನು ಕೊಟ್ಟು ಸೊ ವಿ ಹ್ಯಾವ್ ಕಮ್ ಟು ಎ ಕನ್ಕ್ಲೂಷನ್, ಜನ್ಮವೂ ಇಲ್ಲ, ಮರಣವೂ ಇಲ್ಲ, ನಾಶವೂ ಇಲ್ಲ, ಹುಟ್ಟು ಇಲ್ಲ, ನಾಶವೂ ಇಲ್ಲ, ಜನ್ಮವೂ ಇಲ್ಲ, ಮರಣವೂ ಇಲ್ಲ, ಎಲ್ಲವೂ ಆತ್ಮಸ್ವರೂಪವೇ ಆಗಿಬಿಟ್ಟಿದೆ. ಎಲ್ಲವೂ ಆತ್ಮ, ಆತ್ಮ ಹುಟ್ಟೋದಿಲ್ಲ, ಸಾಯೋದಿಲ್ಲ, ಎಲ್ಲವೂ ಆತ್ಮಸ್ವರೂಪ. ಆದ್ದರಿಂದ ಯಾವುದೂ ಕೂಡ ಹುಟ್ಟು ಸಾವುಗಳಿಂದ ಕೂಡಿಲ್ಲ. ಧರ್ಮ ಇಲ್ಲ, ಈ ಶ್ಲೋಕ ಅಲ್ಲ, ಧರ್ಮಾಯ ಇತಿ ಜಾಯಂತಿ, ಜಾಯಂತಿ ತೇನ ತತ್ವತಃ ಜನ್ಮ ಮಾಯೋಪಮಂ ತೇಷಾಂ ಸಾಚ ಮಾಯಾನ ವಿದ್ಯತಿ. ಧರ್ಮಾಯ ಇತಿ ಜಾಯಂತಿ, ಜಾಯಂತಿ ತೇನ ತತ್ವತಃ ಜನ್ಮ ಮಾಯೋಪಮಂ ತೇಷಾಂ ಸಾಚ ಮಾಯಾನ ವಿದ್ಯತಿ. ಧರ್ಮಾಃ ಯ ಇತಿ ಜಾಯಂತೆ, ಏನೇನೋ ಧರ್ಮಗಳು ಹುಟ್ಟ್ಯಾವೆ ಅಂತ ನಾವು ಅನ್ಕೋತೀವಿ, ತೇ ತತ್ವತಃ ನ ಜಾಯಂತ, ವಾಸ್ತವಿಕತೆಯಲ್ಲಿ ಅವು ಹುಟ್ಟೇ ಇಲ್ಲ. ಏನೇನು ಧರ್ಮಗಳು ಹುಟ್ಟ್ಯಾವೆ ಅಂತ ನಾವು ಅನ್ಕೋತೀವಿ, ಕೋಪ, ತಾಪ, ಸುಖ, ದುಃಖ, ಪುಣ್ಯ, ಪಾಪ, ಧರ್ಮ, ಧರ್ಮ, ಇವೆಲ್ಲ ಹುಟ್ಟ್ಯಾವೆ ಅಂತ ನಾವೇ ಅಂದ್ಕೊಂಡೇವಿ. ಇವು ವಾಸ್ತವಿಕವಾಗಿ ಯಾವ ಹುಟ್ಟೇ ಇಲ್ಲ. ಆದರೂ ಹುಟ್ಟಿತ್ತು ಅಂತಲೇ ಹೇಳಿದ್ದಾದರೆ ಮಾಯೋಪಮಂ ಜನ್ಮ, ತೇಷಾಂ ಜನ್ಮ ಮಾಯೋಪಮಂ, ಅವಷ್ಟು ಮಾಯಿಕವಾಗಿವೆ, ಮಾಯಾಜನಿತವಾಗಿವೆ. ಅಂತೂ ಮಾಯೆಯಿಂದಾದರೂ ಹುಟ್ಟಿದೋ ಇಲ್ಲೋ. ಸಾಚ ಮಾಯಾ ನ ವಿದ್ಯತೆ, ಆ ಮಾಯಾ ಅನ್ನೋದೇ ಇಲ್ಲ. ಏನೇನೋ ನಮಸ್ಕಾರ ಮಾಡಿ ಹೊರಡೋದೇ ನೀವೀಗ. ಇಷ್ಟೊತ್ತಂಕ ದೀರ್ಘಕಾಲದಿಂದ ಮಾಯಾ ಮಾಯಾ ಮಾಯಾ ಮಾಯಾ, ಇದೆಲ್ಲ ಮಾಯಾ, ಇದೆಲ್ಲ ಮಾಯಾ ಅಂತ ಹೇಳ್ಕೊತ ಬಂದು ಈಗ ನಾವೇನು ಹೇಳ್ತೀವಿ ಗೊತ್ತಾಯ್ತೇನ್ರಿ? ಹಂಗೆ ಹೇಳಲಿಕ್ಕೂ ಗಟ್ಟಿ, ಹಿಂಗೆ ಹೇಳಲಿಕ್ಕೂ ಗಟ್ಟಿ. ಹಿಂಗೆ ಹೇಳಿದಾಗ ಹಿಂಗೆ ನಿಮ್ಗೆ ಅರ್ಥ ಆಗ್ತದೆ, ಯಾಕೆಂದ್ರೆ ಬ್ಯಾಕ್ಗ್ರೌಂಡ್ ತಯಾರು ಮಾಡಿರ್ತೀವಿ. ಹಂಗೆ ಹೇಳಿದಾಗ ಹಂಗೆ ನಿಮ್ಗೆ ಅರ್ಥ ಆಗ್ತದೆ, ಯಾಕೆ ಅದ್ರ ಬ್ಯಾಕ್ಗ್ರೌಂಡ್ ತಯಾರು ಮಾಡಿರ್ತೀವಿ. ಅದೇ ಕೊಟೇಶನ್ ಪ್ರಶ್ನೆ ಅಲ್ಲ, ನಗು ಬಂದಿದ್ದು ಯಾಕೆ ಅಂತಂದ್ರೆ ಎಲ್ಲವೂ ಶಾಸ್ತ್ರಗಳೇ ಅಲ್ವಾ. ಅದು ಸರ್ವೋಪನಿಷದೋ ಗಾವೋ ದುಗ್ಧ ಗೋಪಾಲ ನಂದನ, ಎಲ್ಲ ಉಪನಿಷತ್ತುಗಳ ಸಾರವೇ ಭಗವದ್ಗೀತೆ ಅಲ್ವಾ. ಹೀಗಾಗಿ ಭಗವದ್ಗೀತೆಯಲ್ಲಿ ಮತ್ತೆ ಶಾಸ್ತ್ರದಲ್ಲಿ ಏನು ಹೇಳೋ ಅದನ್ನೇ ಹೇಳ್ತಾರಂತೆ. ಭಗವದ್ಗೀತೆಯಲ್ಲಿ ಏನು ಹೇಳ್ತಾರೋ ಅದನ್ನೇ ಪ್ರಕರಣ ಗ್ರಂಥದಲ್ಲಿ ಹೇಳ್ತಾರೆ. ಪ್ರಕರಣ ಗ್ರಂಥದಲ್ಲಿ ಏನಿದೆ ಅದು ಬ್ರಹ್ಮಸೂತ್ರವೇ ಪ್ರಕರಣ ಗ್ರಂಥದಲ್ಲಿ ಇದೆ. ಸಬ್ ಏಕಿ ಹ ಧರ್ಮಾಃ ನ ಜಾಯಂತೆ ನ ತತ್ವತಃ ಜಾಯಂತೆ. ಆದರೂ ನೀವು ಧರ್ಮಗಳು ಹುಟ್ಟಿವೆ ಅಂತಂದಾದರೆ ಮಾಯಾ ಉಪಮಂ ತೇಷಾಂ ಜನ್ಮ ಸಾ ಚ ಮಾಯಾ ನ ವಿದ್ಯತೆ. ಅಂತೂ ಮಾಯೆಯಿಂದ ಹುಟ್ಟುತ್ತಾದರು ಅಂತ ಹೇಳ್ತಿರಲೋ, ಸಾ ಚ ಮಾಯಾ ನ ವಿದ್ಯತೆ, ಆ ಮಾಯಾ ಅನ್ನೋದೇ ಇಲ್ಲ. ಭಾಷ್ಯ 310 ಇಪಿ ಆತ್ಮನಃ ಅನ್ಯೇ ಚ ಧರ್ಮಾಃ ಜಾಯಂತಿ ಇತಿ ಕಲ್ಪ್ಯಂತಿ ತೇ ಇತಿ ಏವಂ ಪ್ರಕಾರಾಃ. ಏವಂ ಪ್ರಕಾರಾಃ ಆತ್ಮನಃ ಅನ್ಯೇಚ ಧರ್ಮಾಃ, ಆತ್ಮನಿಗಿಂತ ಬೇರೆ ಧರ್ಮಗಳು ಜಾಯಂತೆ ಹುಟ್ಟಿಕೊಂಡಿವೆ ಅಂತ ಏನು ಕಲ್ಪನೆ ಮಾಡ್ತೀವಿ, ತೇ ಅವು ಎಲ್ಲವೂ ಈ ಪ್ರಕಾರವಾಗಿ ಹುಟ್ಟಿಕೊಂಡಿವೆ. ಇದು ನಮ್ಮ ಕಲ್ಪನೆ. ಘಟ ಹುಟ್ಟಿಕೊಂಡಿತು ಹೇಗೆ, ಆ ಮಗು ಆಕಾಶದಲ್ಲಿ ಹುಟ್ಟನ್ನು ಕಾಣ್ತದೆ. ಏನು ಹುಟ್ಟನ್ನು ಕಾಣ್ತದೆ? ನೀಲಿ ಆಕಾಶ. ಈಗ ನೀಲಿಯಾಗಿತ್ತು, ಈಗ ಕೆಂಪಾಗಿದೆ, ಈಗ ಹಳದಿಯಾಗಿದೆ, ಈಗ ಆಕಾಶ ದುಂಡಾಗಿದೆ. ಈ ಪ್ರಕಾರವಾಗಿ ಏನೇನೋ ಕಲ್ಪನೆಗಳು ಹುಟ್ಟಿಕೊಂಡವಲ್ಲವೋ ಅವೆಲ್ಲವೂ ಹುಟ್ಟಿಕೊಂಡದ್ದು ಕಲ್ಪನೆ ತಾನೇ, ಆದರೆ ಕಣ್ಣಿಗೆ ಕಾಣಿಸ್ತದೆ. ಆದರೆ ವಿವೇಕಿಗಳಿಗೆ ಗೊತ್ತದೆ ಏನು ಅದು, ಆಭಾಸ ವಿನಃ ಅದು ಸತ್ಯ ಅಲ್ಲ. ಆತ್ಮನಃ ಅನ್ಯೇಚ ಧರ್ಮಃ ಜಾಯಂತೆ ಇತಿ ಕಲ್ಪ್ಯಂತೆ ತೇ ಇತಿ ಏವಂ ಪ್ರಕಾರಃ ಯಥೋಕ್ತ ಸಂವೃತಿ ನಿರ್ದಿಶ್ಯತೆ ಇತಿ ಇತಿ. ಒಂದು ಇತಿ ಒಂದು ಇತಿ, ಈ ಒಂದು ಮೊದಲನೇ ಇತಿ ಈಗಾಗಲೇ ಹೇಳದ ಹೇಳಿ ಆಗಿರುವ ವಿಷಯ, ಈಗಾಗಲೇ ಹೇಳಿ ಆಗಿರುವ ವಿಷಯ. ಈಗ ಅದನ್ನು ನಾವು ತೋರಿಸ್ತಾ ಇದ್ದೀವಿ. ಇತಿ ಎರಡನೇ ಇತಿ, ಯಥೋಕ್ತಾ ಸಂವೃತಿ ನಿರ್ದಿಶ್ಯತೆ. ಈಗಾಗಲೇ ನಾವು ಯಾವ ಸಂವೃತಿಯನ್ನು ಹೇಳಿದ್ದೇವೋ ಅವನು ಈಗ ಮತ್ತೆ ನಾವು ಹೇಳ್ತಾ ಇದ್ದೀವಿ. ಇತಿ ಹೊಸದಾಗಿ ಏನು ಹೇಳ್ತಾ ಇಲ್ಲ ಅಂದರೆ, ಇವರು ಏನು ಹೇಳ್ತಾರೆ ಈಗ, ಯಥೋಕ್ತ ಸಂವೃತಿ ನಿರ್ದಿಶ್ಯತೆ ಇತಿ. ಈ ಎರಡನೇ ಇತಿ ಏನು ಪ್ರಿಂಟ್ ಆಗಿದೆಯಲ್ಲ, ಇದು ಗ್ರಾಮ್ಯಾಟಿಕಲಿ ಇಲ್ಲಿ ಬರಬೇಕು, ಅದು ಕೈಬಿಟ್ಟು ಹೋಗಿತ್ತು, ನಾವು ಅದನ್ನು ತಂದಿದ್ದೇವೆ ಅಂತ ತೋರಿಸಿದ್ದಾರೆ ಫುಟ್ ನೋಟ್. ಗ್ರಾಮ್ಯಾಟಿಕಲಿ ಅದು ಬರಬೇಕಾಗಿತ್ತು, ಕೈ ಬಿಟ್ಟು ಹೋಗಿತ್ತು, ನಾವು ಅದನ್ನು ತಂದಿದ್ದೀವಿ. ಅದಕ್ಕೆ ಅವರು ನಂಬರ್ 1 ಮಾರ್ಕ್ ಕೊಟ್ಟು ಅದನ್ನು ಫುಟ್ ನೋಟ್ ಕೊಟ್ಟಿದ್ದಾರೆ. ಇಂಥ ಸ್ವಲ್ಪ ಸಣ್ಣ ಸಣ್ಣ ಇಂಥ ಕಿರಿಕಿರಿಗಳನ್ನು ಮಾಡಿದ್ದಾರೆ. ಇದೆಯಾ? ಇಲ್ಲ, ಗೋರಖ್ಪುರ ಇದೆ. ಅವ್ರ ಇಲ್ಲ ನೋಡ್ಬೇಕು. ಯಥೋಕ್ತ ಸಂವೃತಿ ನಿರ್ದಿಶ್ಯತೆ ಇತಿ ಇತಿ. ಓಕೆ, ಎನಿವೇ ಸಂಸಾರ ಏನು ಹುಟ್ಟಿಕೊಂಡಿದೆ ಅಂತ ನಾವು ಹೇಳ್ತಾ ಇದ್ದೀವಿ. ಇದು ಮಾಯಿಕವಾದ ಹುಟ್ಟು ಅಂತ ಮುಂದೆ ಹೇಳಬೇಕಾಗಿದೆ. ಸದ್ಯಕ್ಕೆ ಪ್ರಾರಂಭದಲ್ಲಿ ಅದನ್ನು ಏನು ಹೇಳ್ತಾರೆ, ಕಲ್ಪ್ಯಂತೆ, ಕಲ್ಪಿಸಲ್ಪಟ್ಟಿದೆ. ಏನು ಯಥೋಕ್ತಃ ಸಮೃದ್ಧಿ ನಿರ್ದಿಶ್ಯತೆ, ಲಭ್ಯ ಇದ್ದಂತಹ ಈ ಸಂಸಾರ, ಲಭ್ಯ ಇದ್ದಂತಹ ಈ ಸೃಷ್ಟಿ, ಲಭ್ಯ ಇದ್ದಂತಹ ಈ ಜಗತ್ತು, ಇದು ಯಥೋಕ್ತಃ ನಿರ್ದಿಶ್ಯತೆ. ಸಮೃತ್ಯೈವ ಧರ್ಮ ಜಾಯಂತಿ, ಹೇತು ಫಲ ಅಭಿಮಾನಗಳಿಂದಾಗಿ ಧರ್ಮ ಜಾಯಂತೆ. ಐ ರಿಪೀಟ್ ಅಗೇನ್, ಹೇತು ಫಲಗಳ ಅಭಿಮಾನದಿಂದಾಗಿ. ಸಮೃದ್ಧಿ ಅಂತ ಶಬ್ದ ಬಂದರೆ ಹೇತು ಫಲಗಳಲ್ಲಿ ಅಭಿಮಾನ. ಆ ಮೊದಲನೇ ಸಲ ಬಂದಾಗ ನಾನು ಅಲ್ಲಿ ಅದನ್ನು ಬರೆಸಿದೆ ನೋಡಿ, ಸಮೃದ್ಧಿಯ ಜಾಯತೆ ಸರ್ವಂ ಸಮೃದ್ಧಿಯ. ಏನು ಸಮೃದ್ಧಿಯ? ಸಂವರಣಂ ಅಜ್ಞಾನಂ. ಆದ್ದರಿಂದ ಏನು ಧರ್ಮಗಳು ಹುಟ್ಟಿಕೊಂಡಾವೆ, ಆತ್ಮ ಹೊರತುಪಡಿಸಿ ಏನು ಹುಟ್ಟ್ಯಾವೆ ಅಂತ ನಾವು ಅಂದ್ಕೊಂಡೇವಿ, ಅವೆಲ್ಲವೂ ಏನು ಸಮೃದ್ಧಿಯ ಇವ, ಅಜ್ಞಾನದ ಹುಟ್ಟಿದ್ದು. ನ ತೇ ತತ್ವತಃ ಪರಮಾರ್ಥತಃ ಜಾಯಂತೆ, ಅವು ಯಾವೂ ಕೂಡ ತಾತ್ವಿಕವಾಗಿ ಪಾರಮಾರ್ಥಿಕವಾಗಿ ಹುಟ್ಟಿಕೊಂಡಿಲ್ಲ. ಯತ್ ಪುನಃ ಸಮೃದ್ಧಿಯ ಜನ್ಮ ತೇಷಾಂ ಧರ್ಮಾಣಾಂ ಯಥೋಕ್ತಾನಾಂ ಯಥಾ ಮಾಯೆಯ ಜನ್ಮ ತಥಾ ತತ್ ಮಾಯೋಪಮಂ ಪ್ರತ್ಯೇತವ್ಯಂ. ಯತ್ ಪುನಃ ಸಮೃದ್ಧಿಯ ಜನ್ಮ, ಯಾವುದು ಅಜ್ಞಾನದಿಂದಾಗಿ ಜನ್ಮವಾಗಿದೆಯೋ ಆ ತೇಷಾಂ ಧರ್ಮಾಣಾಂ, ಅವುಗಳಿಗೆ ಯಾವುದೇ ಪ್ರಕಾರವಾದ ಧರ್ಮ ಇಲ್ಲ. ಯಥೋಕ್ತಾನಾಂ, ಅದು ಏನೋ ಇದೆ ಅಂತ ನೀವು ಅಂದಿದ್ದೆ, ಆದರೆ ಮಾಯೆಯ ಜನ್ಮ, ಅವಕ್ಕೇನಾದರೂ ಜನ್ಮ ಇದೆ ಅಂತ ಹೇಳಿದ್ದಾದರೂ ಯಾವ ಜನ್ಮ ಅದು? ಮಾಯಿಕವಾದ ಜನ್ಮ. ತಥಾ ಆ ಪ್ರಕಾರ ತತ್ ಅದು ಮಾಯೋಪಮಂ ಪ್ರತ್ಯೇತವ್ಯಂ, ಅದನ್ನು ಮಾಯಾಜನಿತವಾದ ಸಂಸಾರ ಎಂದು ನಾವು ಗುರುತಿಸಬೇಕೇ ವಿನಃ ಅದಕ್ಕೆ ಪಾರಮಾರ್ಥಿಕವಾದಂತಹ ಯಾವ ಅರ್ಥವನ್ನು ಕೊಡಬಾರದು. ಪಾರಮಾರ್ಥಿಕ ಅಂದ್ರೆ ಗೊತ್ತಾಯ್ತಲ್ಲ, ಅಂತಿಮ ಸತ್ಯ ಯಾವುದೋ ಅದು ಪಾರಮಾರ್ಥಿಕ. ಅದು ಹೊರತುಪಡಿಸಿ ಎಲ್ಲವೂ ಕೂಡ ವ್ಯಾವಹಾರಿಕ ಸತ್ಯ. ಅದು ಬಿಟ್ಟರೆ ಅಲೌಕಿಕ ಸತ್ಯ, ಲೋಕ ಇತ್ಯಾದಿಗಳು ಅಲೌಕಿಕ ಸತ್ಯ. ಮುಗೀತು ನೋಡಿ, ಇಷ್ಟೇ ಇರೋದು. ಪಾರಮಾರ್ಥಿಕ ಸತ್ಯ, ವ್ಯಾವಹಾರಿಕ ಸತ್ಯ, ಲೌಕಿಕ ಅಲೌಕಿಕ ಸತ್ಯ. ವ್ಯಾವಹಾರಿಕ ಅಂದರೂ ಒಂದೇ, ಲೌಕಿಕ ಅಂದರೂ ಒಂದೇ, ಐಂದ್ರಿಕ ಅಂದರೂ ಒಂದೇ, ವಿಷಯಾಸಕ್ತವಾದ ಅಂದರೂ ಒಂದೇ, ಎಲ್ಲ ಒಂದೇ ಅರ್ಥಗಳು. ಓಕೆ, ಮಾಯೆಯ ಜನ್ಮ ತಥಾ ತತ ಮಾಯೋಪಮ ಪ್ರತ್ಯೇತವ್ಯಂ. ಮಾಯಾ ನಾಮ ವಸ್ತು ತರ್ಹಿ, ಮಾಯಾ ಅನ್ನೋದಾದ್ರೂ ಒಂದು ವಸ್ತು ಇದೆ ಅಂತ ಆಯ್ತಾ ಇಲ್ಲೋ ನಿಮ್ಮ ಹೇಳಿಕೆ ಪ್ರಕಾರ? ಮಾ ಏವಂ, ಇಲ್ಲಪ್ಪ, ಇಲ್ಲೇ ಇಲ್ಲ. ಯಾಕೆ? ಸಾಚ ಮಾಯಾ ನ ವಿದ್ಯತೆ, ಮಾಯಾ ಇತಿ ಅವಿದ್ಯಮಾನಸ್ಯ ಆಖ್ಯಾ ಇತಿ ಅಭಿಪ್ರಾಯಃ. ಇಲ್ಲದೇ ಇದ್ದದ್ರ ಹೆಸರು, ಹೆಸರು ಇಲ್ಲದೇ ಇದ್ದದ್ದಕ್ಕೆ ನಾವು ಹೆಸರು ಕೊಟ್ಟೇವಿ ಏನಂಥೇಳಿ? ಮಾಯ. ಯಾಮ ಸಾ ಮಾಯ, ಯಾವುದು ಇಲ್ಲವೇ ಇಲ್ಲವೋ ಅದನ್ನು ನಾವು ಇದೆ ಅಂತ ಭಾವಿಸಿದರೆ ಅದಕ್ಕೆ ಮಾಯಾ ಅಂತ ಕರೀತಾರೆ. ಮಾಯಾ ನಾಮ ವಸ್ತು ತರ್ಹಿ ಮಾ ಏವಂ ಸಾ ಚ ಮಾಯಾ ನ ವಿದ್ಯತೆ, ಆ ಮಾಯಾ ಅನ್ನುವಂಥದ್ದು ಏನಿದೆಯೋ ಅದು ಇಲ್ಲವೇ ಇಲ್ಲ. ಮಾ ಮತ್ತೆ ಏ ಎಲ್ಲ ಕಡೆಗೂ ಬರೆದಾರಲ್ರಿ, ಮಾಯಾ ಇತಿ ಅವಿದ್ಯಮಾನಸ್ಯ ಅಜ್ಞಾನದಿಂದಾಗಿ ನಮಗೆ ಕೊಟ್ಟಿರುವಂಥ ಹೆಸರು ಆಖ್ಯ ಇತಿ ಅಭಿಪ್ರಾಯ, ಇದು ನಮ್ಮ ಅಭಿಪ್ರಾಯ ಅಂತ ಸಿದ್ಧಾಂತಿಗಳು ಸ್ಪಷ್ಟಪಡಿಸ್ತಾರೆ. ಮಾಯೆಯಿಂದ ಹುಟ್ಟುವ ವಸ್ತು ಹೇಗೆ ನಿಜವಲ್ಲವೋ ಹಾಗೆ ಮಾಯಾ ಅನ್ನುವುದು ನಿಜ ಅಲ್ಲ. ಮಾಯೆಗೆ ಯಾವ ನಿಜತ್ವವೂ ಇಲ್ಲ. ಓ